ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳುವರೆ, ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಿಂದಿನ ವಾರ ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದಂತಹ ಮಹೇಶ್ ಎಚ್ ಎಸ್ ಹುಲುಕುಳಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಕಾಂತ್ ಬರುವೆ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಅಡಿಕೆ ಬೆಳೆಗಾರರಿಗೆ ಇರತಕ್ಕಂತಹ ಸಹಾಯ ಸೌಲಭ್ಯ, ವಿಮಾ ಸೌಲಭ್ಯ, ಷೇರುದಾರರಿಗೆ ಇರತಕ್ಕಂತಹ ಸೌಲಭ್ಯ ಮತ್ತು ತಮಗೆ ಅಂದರೆ ಮ್ಯಾಮ್ಕೋಸ್ಗೆ ಬಂದಿರತಕ್ಕಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ವಿ. ಹಾಗೆಯೇ ಕೊನೆಯಲ್ಲಿ ನಾವು ತಾವು ನಡೆಸಿದಂತಹ ಅಡಿಕೆ ಬೆಳೆಗಾರರ ಸಮಾವೇಶದ ಬಗ್ಗೆಯೂ ಕೂಡ ಹಿಂದಿನ ವಾರ ಮಾತುಕತೆಯನ್ನು ಆಡ್ತಾ ಇದ್ವಿ. ಮಹೇಶ್ವರಿ, 85 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ಮ್ಯಾಮ್ಕೋಸ್ ಇಡೀ ಭಾರತದಲ್ಲಿನೇ ಅತ್ಯಧಿಕ ದೊಡ್ಡ ಮಟ್ಟದ ಮಾರ್ಕೆಟನ್ನು ಕೂಡ ಹೊಂದಿರುವಂತಹ ಅಡಿಕೆ ಬೆಳೆಗಾರರ ಸಂಘ ಮತ್ತು ಅಡಿಕೆ ಮಾರ್ಕೆಟು ಕೂಡ ಶಿವಮೊಗ್ಗ, ದೇಶದಲ್ಲಿಯೇ ಅತಿ ದೊಡ್ಡ ಮಾರ್ಕೆಟು ಶಿವಮೊಗ್ಗ ಅಂತ ಅಂದ್ಕೊಂಡಿದ್ದೀನಿ. ತಮ್ಮ ಮ್ಯಾಮ್ಕೋಸ್ನ ಕಾರ್ಯವ್ಯಾಪ್ತಿ ಕೇವಲ ಶಿವಮೊಗ್ಗ ಜಿಲ್ಲೆಗೆ ಸೀಮಿತವಾಗಿಲ್ಲ, ಯಾವ್ಯಾವ ಜಿಲ್ಲೆಯನ್ನು ಒಳಗೊಂಡಿದೆ? ಮ್ಯಾಮ್ಕೋಸು ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಮತ್ತು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಕಾರ್ಯವ್ಯಾಪ್ತಿ ಇದೆ. ಒಟ್ಟು ವ್ಯವಹಾರದಲ್ಲಿ ನಮಗೆ ಕೆಂಪಡಿಕೆಯನ್ನು ಇಡೀ ನಮ್ಮ ಈ ಭಾಗದ ರೈತರು ಹೆಚ್ಚಾಗಿ ಬೆಳೀತಾ ಇರೋವಂಥದ್ದು ನಮ್ಮಲ್ಲಿ ಕೆಂಪಡಿಕೆ. ಇದರ ಮಾರ್ಕೆಟನ್ನು ಇನ್ನೂ ವಿಸ್ತರಣೆಯನ್ನು ಮಾಡೋವಂಥದ್ದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೇರ ಖರೀದಿ ಕೇಂದ್ರ ಮತ್ತು ಆಯಾ ಭಾಗದಲ್ಲಿ ಬ್ರಾಂಚ್ಗಳನ್ನು ಕೂಡ ಶಾಖೆಗಳನ್ನು ಕೂಡ ಮಾಡಿ ವಿಸ್ತರಣೆಯನ್ನು ಮಾಡೋವಂಥ ಯೋಜನೆಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಅಡಿಕೆಯಲ್ಲಿ ಕೆಂಪಡಿಕೆಯಲ್ಲಿ ಕ್ವಾಲಿಟಿಯ ಅಡಿಕೆಯನ್ನು ರೈತರು ಮಾಡಿದಾಗ ಯಾವತ್ತಿಗೂ ಕೂಡ ಅಡಿಕೆಯ ಬೆಲೆ ಕಡಿಮೆ ಆಗೋದಿಲ್ಲ. ಆಯಾ ಕಾಲಮಾನಕ್ಕೆ ಸರಿಯಾಗಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ರೇಟಿನ ನಿರ್ಧಾರ ಆಗ್ತದೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನಮಗೂ ಕೂಡ ಅವಕಾಶ ಆಗ್ತದೆ. ಒಂದಾಗುತ್ತೆ ಶ್ರೀಕಾಂತ್ ಬರೆಯವರೇ, ಈಗ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ಇದು ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು ಒಂದು ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ ಅಂತ ಇಟ್ಕೊಂಡ್ರು ಕೂಡ ಅಡಿಕೆ ಬೆಳೆಗಾರರು ನೀವು ಸ್ವಲ್ಪ ಕೆಳಗೆ ಹೋದರೆ ಕೋಸ್ಟಲ್ ಬೆಲ್ಟ್ನಲ್ಲಿ ಮಂಗಳೂರಿನವ್ರು ಬರ್ತಾರೆ, ಅದೇ ರೀತಿಯಲ್ಲಿ ಈ ಕಡೆಗೆ ಹೋದರೆ ಶಿರ್ಸಿ ಸಿದ್ದಾಪುರ ಉತ್ತರ ಕನ್ನಡದವ್ರು ಬರ್ತಾರೆ, ಅವರು ನಿಮ್ಮ ಮಾರ್ಕೆಟ್ಗೆ ತಂದು ಅಡಿಕೆ ಹಾಕಬಹುದಾ? ಖಂಡಿತವಾಗಿಯೂ. ಏನಂತಂದರೆ ನಾವು ಸಹಕಾರ ಸಂಘವಾಗಿ ಸದಸ್ಯರೊಡನೆ ವ್ಯವಹಾರವನ್ನು ಮಾಡಬೇಕು. ಹಲವು ಸಂದರ್ಭದಲ್ಲಿ ತಾವು ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇರಬಹುದು ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಜನರು ಯಾರಾದರೂ ಕೂಡ ತನ್ನ ಅಡಿಕೆಯನ್ನು ಹಾಕ್ಲಿಕ್ಕೆ ಅವಕಾಶ ಆಗ್ತದ ಅಂತಂದ್ರೆ ಖಂಡಿತವಾಗಿಯೂ ಆಗ್ತದೆ. ಅದು ಸದಸ್ಯತ್ವವನ್ನು ಕೊಡೋದಿಲ್ವಾ? ನಾಮ ಮಾತ್ರ ಸದಸ್ಯತ್ವವನ್ನು ಕೊಡ್ತೀವಿ. ನಾಮ ಮಾತ್ರ ಸದಸ್ಯತ್ವವನ್ನು ತೆಗೆದುಕೊಂಡು ಅವರು ನಮ್ಮಲ್ಲಿ ಅಡಿಕೆಯನ್ನು ಹಾಕಿ ವ್ಯವಹಾರವನ್ನು ಮಾಡ್ಬೋದು. ಅದಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಮ್ಯಾಮ್ಕೋಸ್ ತನ್ನ ಕಾರ್ಯವ್ಯಾಪ್ತಿಯನ್ನು ಪ್ರಸ್ತುತ 2 ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ನ್ಯಾಮತಿ, ಹೊನ್ನಾಳಿ ಮತ್ತು ಚನ್ನಗಿರಿ ತಾಲೂಕನ್ನ ಒಳಗೊಂಡಿದ್ದರೂ ಸಹ ಭವಿಷ್ಯದಲ್ಲಿ ತನ್ನ ವ್ಯವಹಾರ ವಿಸ್ತರಣೆಯ ದೃಷ್ಟಿಯಿಂದ ಮತ್ತು ಕಾರ್ಯಾನುಕೂಲತೆಯ ದೃಷ್ಟಿಯಿಂದ ಈ ಏರಿಯಾ ಆಫ್ ಆಪರೇಷನನ್ನು ಅಥವಾ ಕಾರ್ಯವ್ಯಾಪ್ತಿಯನ್ನು ವಿಸ್ತರಣೆಯನ್ನು ಮಾಡಬೇಕು ಹೇಳ್ತಕ್ಕಂಥ ಯೋಚನೆಯನ್ನು ಕೂಡ ಇಟ್ಕೊಂಡಿದೆ. ಅಂದರೆ ಶಿವಮೊಗ್ಗ ಅಷ್ಟೇ ಮಾರ್ಕೆಟ್ ಇರುತ್ತಾ ಇಲ್ಲ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಲ್ಲಿ ಏನಾದರೂ ಒಂದು ಮಾರ್ಕೆಟ್ ಇಟ್ಟಿದ್ದೀರಾ? ದಾವಣಗೆರೆಯಲ್ಲಿ ಆ ಥರದ ಮಾರ್ಕೆಟ್ ಇಟ್ಟಿದ್ದೀರಾ? ನಮ್ಮಲ್ಲಿ ಎಲ್ಲ ಭಾಗದಲ್ಲೂ, ಎಲ್ಲ ತಾಲೂಕುಗಳಲ್ಲೂ, ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳಲ್ಲಿ ನಮ್ಮ ಬ್ರಾಂಚ್ಗಳಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ತರೀಕೆರೆ, ಕೊಪ್ಪ, ಶೃಂಗೇರಿಯ ಭಾಗದಲ್ಲಿ ಬ್ರಾಂಚ್ಗಳಿದೆ ಮತ್ತು ಕೆಲವು ಭಾಗದ ನೇರ ಖರೀದಿ ಕೇಂದ್ರವನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅಡಿಕೆ ರೈತರು ತಮ್ಮ ತಾಲೂಕು ವ್ಯಾಪ್ತಿಯಲ್ಲೇ ವ್ಯಾಪಾರವನ್ನು ಹೆಚ್ಚಾಗಿ ಮಾಡ್ತಾರೆ. ಟ್ರಾನ್ಸ್ಪೋರ್ಟಿಂಗ್ ಉಳಿತದೆ, ಆಮೇಲೆ ಅವರಿಗೆ ಎಲ್ಲ ಸೌಲಭ್ಯಗಳು ಕೂಡ ಅಲ್ಲಲ್ಲೇ ತಾಲೂಕುಗಳಲ್ಲೇ ಸಿಗುತ್ತೆ. ನಾನು ಮೊದಲೇ ಹೇಳಿದಂತೆ ನಮ್ಮ ಮ್ಯಾಮ್ಕೋಸ್ ಆ್ಯಪ್ನಲ್ಲಿ ನಮ್ಮ ಷೇರುದಾರರು ಬೆಂಗಳೂರಿನಲ್ಲಿ ಬಿಟ್ಟು ಡೆಲ್ಲಿಯಲ್ಲಿ ಇದ್ರೂ ಕೂಡ ಅವರ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂತಹ ಆನ್ಲೈನ್ ಟ್ರೇಡಿಂಗ್ ವ್ಯವಸ್ಥೆ, ಟ್ರೇಡಿಂಗ್ ವ್ಯವಸ್ಥೆಯನ್ನು ಕೂಡ ನಾವು. ಅಂದ್ರೆ ಈಗ ನಮ್ಮ ಶಿಕಾರಿಪುರದಲ್ಲಿ ಒಂದು ಅಡಿಕೆಯನ್ನು ತಂದು ಮಾರ್ಕೆಟಿಗೆ ಹಾಕದ ಅಂತಂದ್ರೆ ಅಲ್ಲಿಯ ಶಿಕಾರಿಪುರದ ವ್ಯಾಪಾರಿ ಮಾತ್ರ ಅದನ್ನು ತಗೋಬೇಕು ಅಂತಿಲ್ಲ. ಹೌದು, ಗುಣಮಟ್ಟವನ್ನು ನೋಡಿ ಉತ್ತರದಲ್ಲಿರೋನು ಕೂಡ ಡೈರೆಕ್ಟ್ ಆಗಿ ಟ್ರೇಡ್ ಮಾಡಬಹುದಾಗಿದ್ರೆ ಟ್ರೇಡಿಂಗಿಗೆ ಆ ಸೌಲಭ್ಯವನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ತಾವು ಹೇಳದಾಗೆ. ಆದರೆ ಅವನಿಗೆ ಸಿಗಬೇಕಾದ ಸವಲತ್ತುಗಳು ಮತ್ತು ಅವನ ಹಣಕಾಸುಗಳಿಗೆ ಎಲ್ಲವನ್ನೂ ಕೂಡ ಅವನು ಆ್ಯಪ್ ಮುಖಾಂತರ ಅವನನ್ನು ಆ ಬಳಕೆಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಇರ್ತದೆ. ಅಂದರೆ ಅದಕ್ಕಾಗಿಯೇ ವಿಶೇಷವಾದಂಥ ಒಂದು ಆ್ಯಪನ್ನು ಮಾಡಿದ್ದೀವಿ. ಮ್ಯಾಮ್ಕೋಸ್ ಆ್ಯಪ್ನಲ್ಲಿ ಈಗ ಉದಾಹರಣೆಗೆ ತಾನು ವ್ಯವಹಾರ ಮಾಡಿದ್ದೀನಿ, ಇಷ್ಟು ಮೂಟೆಯನ್ನು ಅಡಿಕೆಯನ್ನು ಹಾಕಿದ್ದೀನಿ, ಇಷ್ಟು ಮೂಟೆ ಅಡಿಕೆಗೆ ಇಷ್ಟು ರೇಟ್ ಬಂದಿದೆ ಹೇಳ್ತಕ್ಕಂತ ತನ್ನ ಪಾಸ್ಬುಕ್ಕನ್ನು ತಾನು ಡೌನ್ಲೋಡ್ ಮಾಡಿ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡಿ ನೋಡ್ಕೋಬಹುದು. ಅಥವಾ ತನಗೆ ತನ್ನ ಮೂಟೆಯನ್ನು ಇವತ್ತು ವ್ಯಾಪಾರದ ದಿನ ವ್ಯಾಪಾರಕ್ಕೆ ಹಾಕಬೇಕು ಅಂತಂದರೆ ಆ ಆ್ಯಪ್ನಲ್ಲೇ ಒಂದು ರಿಕ್ವೆಸ್ಟನ್ನು ರೈಸ್ ಮಾಡ್ಬೋದು. ವ್ಯಾಪಾರ ಆದ ನಂತರ ತನ್ನ ಬ್ಯಾಂಕ್ ಖಾತೆಗೆ ಹಣ ಬೇಕು ಅಂತಂದರೆ ಇಷ್ಟು ಮೊತ್ತದ ಬೇಕು ಅಂಥೇಳಿ ಅದೇ ಆ್ಯಪ್ನಲ್ಲೇ ಒಂದು ರಿಕ್ವೆಸ್ಟ್ ಕಳಿಸಿದ್ರೆ ಅವನ ಬ್ಯಾಂಕ್ ಖಾತೆಗೆ ಅವನು ಬ್ರಾಂಚ್ಗಳಿಗೆ ಶಾಖೆಗಳಿಗೆ ಭೇಟಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನೇರವಾಗಿ ಅವನ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆಯನ್ನು ಮಾಡ್ತೀವಿ. ಆ ರೀತಿಯಾಗಿ ತಂತ್ರಜ್ಞಾನ ಯುಕ್ತವಾಗಿಯೂ ಕೂಡ ಮ್ಯಾಮ್ಕೋಸ್ ಹೆಚ್ಚು ಪ್ರಗತಿಯನ್ನು ಸಾಧಿಸಿದೆ. ಮಹೇಶ್ ಅವರು, ತಾವು ಉಪಾಧ್ಯಕ್ಷರಾಗಿ ನಮ್ಮ ಕೇಳಿದ್ರಿಗೆ ಹೇಳಲೇಬೇಕು. ಇತ್ತೀಚಿನ ದಿನದಲ್ಲಿ ನಾನು ಒಂದು ಮಾರ್ಕೆಟಿಗೆ ಅಡಿಕೆಯನ್ನು ತಂದಿರ್ತೀನಿ. ತಂದಂಥ ಸಮಯದಲ್ಲಿ ಆ ದಿವಸ ಏನೋ ಮಾರ್ಕೆಟ್ ನನಗೆ ಬೇಕಾದಂಥ ರೇಟು ಸಿಕ್ಕಿರೋದಿಲ್ಲ ಅಂತ ಅಂದ್ಕೊಂಡು ಮತ್ತೆ ಪುನಃ ನಾನು ಮನೆಗೆ ತಗೊಂಡೋಗೋ ವ್ಯವಸ್ಥೆ ಆಗಬಾರ್ದು. ಅಲ್ಲೇ ಇಟ್ಟು ಎರಡು ವಾರನೋ ಒಂದು ವಾರನೋ ಬಿಟ್ಟು ನೆಕ್ಸ್ಟ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋದಕ್ಕೂ ಅವಕಾಶ ಕೊಡ್ತಾ ಇದ್ದೀರಾ? ಖಂಡಿತವಾಗಿ ಎರಡು ಮೂರು ವಾರ ಅಲ್ಲ, ನಮ್ಮಲ್ಲಿ ವರ್ಷ ಪೂರ್ತಿ ಅಡಿಕೆಯನ್ನು ಮಾರಾಟದ ಗೋದಾಮಿನ ವ್ಯವಸ್ಥೆಯನ್ನು ನಾವು ಎಲ್ಲ ಭಾಗದ ರೈತರಿಗೂ ನಾವು ಒದಗಿಸಿದ್ದೀವಿ. ನಾವು ಜೊತೆಯಲ್ಲಿ ಅವನಿಗೆ ಅಡಿಕೆ ಧಾರಣೆ ಬರದೇ ಇದ್ದಾಗಲೂ ಕೂಡ ಅವನಿಗೆ ಮುಂಗಡವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಅವತ್ತಿನ ಧಾರಣೆಯ 60% ಅಷ್ಟು ನಾವು ಮುಂಗಡವನ್ನು ಕೊಡ್ತೇವೆ. ಅವನಿಗೆ ಸಮಾಧಾನಕರವಾದ ಧಾರಣೆಯನ್ನು ಸಿಗಲಿವರಿಗೂ ಕೂಡ ನಾವು ಅಡಿಕೆಯನ್ನು ವ್ಯಾಪಾರವನ್ನು ಮಾಡೋದಕ್ಕೆ ಹೇಳೋದಿಲ್ಲ. ಅವನಿಗೆ ಸಮಾಧಾನಕರವಾದಂಥ ಸಂದರ್ಭದಲ್ಲಿ ನನ್ನ ಬೆಳೆಗೆ ನನ್ನ ಮಾರುಕಟ್ಟೆ ಸಿಕ್ಕಿದೆ ಅಂತ ಅವನಿಗೆ ತೃಪ್ತಿದಾಯಕ ಆದಾಗ ಅಡಿಕೆ ಆ ರೈತ ಅಡಿಕೆಯನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ. ಒಂದು ವರ್ಷದವರೆಗೆ ಗೋಡನ್ನಿನಲ್ಲಿ ಯಾವುದೇ ಬಾಡಿಗೆಯನ್ನು ಅವನಿಗೆ ವಿಧಿಸ್ತಾ ಇಲ್ಲ. ಒಂದು ವರ್ಷದ ನಂತರದಲ್ಲಿ ಅವನಿಗೆ ಮೂಟೆಗೆ 10 ರೂಪಾಯಿ ಅಂತೆ ಬಾಡಿಗೆಯನ್ನು ಹಾಕ್ತೇವೆ. ಆ ಸಂದರ್ಭದಲ್ಲೂ ಕೂಡ ಧಾರಣೆಯನ್ನು ಅವನಿಗೆ ಸಮಾಧಾನಕರವಾದಂಥ ಸಂದರ್ಭದಲ್ಲಿ ಅಡಿಕೆಯನ್ನು ಮಾರುಕಟ್ಟೆಗೆ ಮಾರಾಟ ಮಾಡೋ. ಇದು ನಿಜಕ್ಕೂ ನಮ್ಮ ಅಡಿಕೆ ಬೆಳೆಗಾರರಿಗೆ ತಾವು ಮಾಡ್ತಾ ಇರುವಂತಹ ಒಂದು ದೊಡ್ಡ ಸೌಲಭ್ಯ ಅಂತ ಹೇಳಬೇಕು. ಯಾಕೆಂತಂದರೆ ಹಿಂದಿನ ಒಂದು ಕಾಲದಲ್ಲಿ ನಾವು ನೋಡ್ತಾ ಇದ್ದಾಗೆ ಮಾರ್ಕೆಟಿಗೆ ಅಡಿಕೆ ತರ್ತಾ ಇದ್ದ, ಅವನಿಗೆ ಯಾವ ಧಾರಣೆ ಸಿಕ್ಕಿದ್ರು ಕೊಟ್ಟುಬಿಟ್ಟು ಹೋಗಬೇಕಿತ್ತು. ಆದರೆ ಇಲ್ಲಿ ನೀವು ಮುಂಗಡವಾಗಿ ಕೊಡೋ ಹಣ ಇದೆಯಲ್ಲ, ಅವನಿಗೆ ಆ ದಿವಸ ತಂದಿದ್ದಕ್ಕೆ ಏನು ಸಮಸ್ಯೆ ಆಗೋದೇ ಇಲ್ಲ. ಹೀಗಿದ್ದಾಗ ಶ್ರೀಕಾಂತ್ ಬರೆಯವರು ಎಷ್ಟು ಬೆಳೆ ಅಂದರೆ ಮಾರಾಟಗಾರರಿಂದ ತಾವು ಒಂದು ವರ್ಷದಲ್ಲಿ ಟರ್ನ್ ಓವರ್ ಮಾಡ್ತಾ ಇರುವಂಥದ್ದು? ನಾವು ವರ್ಷಕ್ಕೆ ಸರಿಸುಮಾರು ನಮ್ಮ ನೇರ ಖರೀದಿ ಕೇಂದ್ರ ಮತ್ತು ನಮ್ಮ ಎಲ್ಲ ಬ್ರ್ಯಾಂಚ್ಗಳಲ್ಲಿ 13 ಶಾಖೆಗಳು ಸೇರಿದಂತೆ ಸರಿಸುಮಾರು 330,000 ಮೂಟೆಗಳನ್ನು ನಮ್ಮಲ್ಲಿ ಮಾರಾಟ ಆಗ್ತದೆ. ಸರಿಸುಮಾರು ನಾವು 1,200-1,300 ಕೋಟಿಯಷ್ಟು ವಹಿವಾಟನ್ನು ವರ್ಷವೊಂದಕ್ಕೆ ಮಾಡ್ತಾ ಇದ್ದೇವೆ. ಇಲ್ಲಿ ವಹಿವಾಟು ಹೆಚ್ಚಾಗ್ತಿರೋದು ಅಂತಂದರೆ ಅರ್ಥ ಅಡಿಕೆ ಬೆಳೆಗಾರರಿಗೆ ಅದರ ಪ್ರಯೋಜನ ಸಿಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಅರ್ಥ. ಇಲ್ಲಿ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವಹಿವಾಟು ಅಂತಂದರೆ ಇಲ್ಲಿ ನಮ್ಮ ಸದಸ್ಯ ನಮ್ಮಲ್ಲಿ ಅಡಿಕೆಯನ್ನು ಹಾಕಿದ್ರೆ ಒಟ್ಟು ಮೊತ್ತ ಏನಾಗ್ತದೆ ಅದ್ರ ಮೇಲೆ 0.13 ಬೋನಸನ್ನು ಸಹಿತ ನಾವು ಸದಸ್ಯನಿಗೆ ಕೊಡ್ತಾ ಇದ್ದೀವಿ. ಅಂದರೆ ಹೆಚ್ಚು ವಹಿವಾಟನ್ನು ಮಾಡಿದ್ರೆ ಹೆಚ್ಚು ಹಣವನ್ನು ಮತ್ತೆ ಅವನ ಖಾತೆಗೇ ವಾಪಸ್ ಕೊಡ್ತಕ್ಕಂಥ ಕೆಲಸ 0.13% ಬೋನಸನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಅರ್ಥದಲ್ಲಿ ತಮ್ಮದು ಈ ಒಂದು ಮಲೆನಾಡಿನ ಅಡಿಕೆಯ ಬೆಳೆಗಾರರ ಮಾರಾಟ ಸಹಕಾರ ಸಂಘ ಆದ್ರೂ ಕೂಡ ನಮ್ಮ ಬೆಳೆಗಾರರಿಗೆ ಬೆಳೆಯುವಂತಹ ಯಾರ್ಯಾರು ರೈತರಿದಾರೋ ಅವರಿಗೆ ಬ್ಯಾಂಕಿಂಗ್ ಸೌಲಭ್ಯ ಕೊಡ್ತಾ ಇದ್ದೀರಿ, ವಿಮಾ ಸೌಲಭ್ಯವನ್ನು ಕೊಡ್ತಾ ಇದ್ದೀರಿ, ತಂತ್ರಜ್ಞಾನವನ್ನು ಒದಗಿಸ್ತಾ ಇದ್ದೀರಿ, ತರಬೇತಿಯನ್ನು ಕೊಡ್ತಾ ಇದ್ದೀರಿ, ಬೆಳೆಯ ಬೆಳೆಯುವ ಕ್ರಮದ ಬಗ್ಗೆನೂ ಹೇಳ್ತಾ ಇದ್ದೀರಿ, ಮಾರ್ಕೆಟಿನ ವೇರಿಯೇಷನ್ ಬಗ್ಗೆನೂ ಹೇಳ್ತಾ ಇದ್ದೀರಿ. ಆಗಾಗ ತರಬೇತಿ ಶಿಕ್ಷಣ ಅದರೊಟ್ಟಿಗೆ ಹಲವಾರು ರೀತಿಯ ಪುರಸ್ಕಾರ ಮತ್ತು ವಿಶೇಷವಾದಂಥ ತಂತ್ರಜ್ಞಾನದ ಸೌಲಭ್ಯ ಇವನ್ನೆಲ್ಲವನ್ನು ನಮ್ಮ ಬೆಳೆಗಾರರಿಗೆ ಅದರಲ್ಲಿ ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ತಮ್ಮ ಒಂದು ಮೆಂಬರ್ಶಿಪ್ಪನ್ನು ಪಡ್ಕೋಬೇಕು ಅಂತಂದರೆ ಬೆಳೆಗಾರನಿಗೆ ಏನಾದರೂ ಕಂಡೀಷನ್ ಹಾಕ್ತೀರಾ? ಬೆಳೆಗಾರನಿಗೆ ಕಂಡೀಷನ್ಸು ಅಂತಂದರೆ ಮೊದಲನೇದಾಗಿ ಅವನು ಅಡಿಕೆ ಬೆಳೀತಕ್ಕಂಥ ರೈತ ಆಗಿರಬೇಕು, ಅವನು RTCಯನ್ನು ಹೊಂದಿರಬೇಕು, ಅದರಲ್ಲಿ ಅಡಿಕೆ ಬೆಳೆ ಬರಬೇಕು, ಅಥವಾ ಈಗ ನಾವು ಕಾಳುಮೆಣಸನ್ನು ಸೇರಿಸಿದ್ದೀವಿ. ಇಲ್ಲಿ ಏನಾಗ್ತದೆ ಅಂತಂದರೆ ಒಬ್ಬ ರೈತ ತಾನು ಏನು ಕಾಳುಮೆಣಸನ್ನು ಬೆಳಿಬೋದು ಅಥವಾ ಅಡಿಕೆಯನ್ನು ಬೆಳಿಬೋದು, ಯಾವುದು ಬೆಳೆದ್ರೂ ಕೂಡ ಮ್ಯಾಮ್ಕೋಸ್ನಲ್ಲಿ ಒಂದು ಒಳ್ಳೆಯ ಮಾರುಕಟ್ಟೆ ವ್ಯವಸ್ಥೆ ಸಿಗುವ ರೀತಿಯಲ್ಲಿ ಇದನ್ನು ವ್ಯವಸ್ಥಿತವಾಗಿ ನಾವು ಮಾಡಿದ್ದೀವಿ. ಹಾಗಾಗಿ ಇದು ರೈತರಿಗೆ ಅನುಕೂಲ. ಒಂದು ಮಹೇಶ್ ಅವರು, ಹಾಗಾದ್ರೆ ತಾವು ಉಪಾಧ್ಯಕ್ಷರಾಗಿ ಹೇಳಬೇಕು, ಯಾಕೆಂತಂದರೆ ಅಧ್ಯಕ್ಷರು DC ಅವರು ಇರ್ತಾರೆ, ಉಪಾಧ್ಯಕ್ಷರಾಗಿ ಕಾರ್ಯಚಟುವಟಿಕೆಗಳನ್ನು ತಾವು ನಡೆಸ್ತಾ ಇರ್ತೀರಿ, ಹಾಗೆಯೇ ವ್ಯವಸ್ಥಾಪಕ ನಿರ್ದೇಶಕರು ತಾವಿಬ್ಬರ ನೇತೃತ್ವದಲ್ಲಿ ಈ ಮ್ಯಾಮ್ಕೋಸ್ ನಡೀತಾ ಇರೋದ್ರಿಂದ ಎಷ್ಟು ಎಕರೆ ಜಾಗ ಇರಬೇಕು? ಯಾಕೆಂದರೆ ಅವರು ಇಂತಿಷ್ಟು ಎಕರೆ ಅಡಿಕೆ RTCಯನ್ನು ಹೊಂದಿರಬೇಕು ಅಂತಂದರೆ ಒಂದು ಕಾಲು ಗುಂಟೆಯಲ್ಲಿ ಬೆಳಿತೀನಪ್ಪ. ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ಅಡಿಕೆ ಬೆಳೆಗಾರ ನಮ್ಮಲ್ಲಿ. ಇದನ್ನು ಕಾರಣ ಇಷ್ಟೇ, ಆರ್ ಟಿ ಸಿ ಹೊಂದಿದ ಬೆಳೆಗಾರರ ಆಗಿರುತ್ತೆ. ಅಂದ್ರೆ ಆರ್ ಟಿ ಸಿಯಲ್ಲಿ ಅಡಿಕೆ ಬೆಳೆ ಅಂತ ಇರಬೇಕು. ಅಡಿಕೆ ಬೆಳೆ, ಇದಕ್ಕೆ ಲಿಮಿಟ್ ಏನಿಲ್ಲ. ನೀವು ಒಂದು ಗುಂಟೆ ರೈತರು ಕೂಡ ನಮ್ಮಲ್ಲಿ ಅಡಿಕೆ ಬೆಳೆ ನಮೂದಾಗಿದ್ದರೆ ಅವನು ಕೂಡ ಸದಸ್ಯನಾಗ್ತಾರೆ. ನೀವು ಗಮನಿಸಬೇಕು, ನಮ್ಮ ಮ್ಯಾಮ್ಕೋಸ್ನಲ್ಲಿ ವಿಶೇಷವಾಗಿ ಅತ್ಯಂತ ಸಣ್ಣ ಬೆಳೆಗಾರರಿಗೆ ಇದರ ಉಪಯುಕ್ತಿಯನ್ನು ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ನಿಮಗೆ ನಮ್ಮಲ್ಲಿ ಅತಿ ಹೆಚ್ಚು ಮಧ್ಯಮ ವರ್ಗದ ಷೇರ್ದಾರರು ನಮ್ಮಲ್ಲಿ ಜಾಸ್ತಿ ಇರೋವಂಥದ್ದು. ಭಾವನಾತ್ಮಕವಾಗಿ ಅವರ ಎಲ್ಲ ಚಟುವಟಿಕೆಯನ್ನು ಕೂಡ ಮ್ಯಾಮ್ಕೋಸ್ನಲ್ಲೇ ಅವರು ವ್ಯವಹಾರವನ್ನು ಮಾಡ್ತಾರೆ. ಷೇರುದಾರರು ಅಂತಂದ್ಬಿಟ್ರೆ ಅವ್ರು ಇಂತಿಷ್ಟು ಷೇರನ್ನು ತಗೋಬೇಕು ಅಂತ ಏನಾದರೂ ಕಂಪಲ್ಸರಿ ಇದೆಯಾ? ಏನಿಲ್ಲ. ಷೇರುದಾರರಿಗೆ 535 ರೂಪಾಯಿಯನ್ನು ಕಟ್ಟಿದ ಎಲ್ಲ ರೈತ ಸದಸ್ಯರು ನಮ್ಮಲ್ಲಿ ಷೇರುದಾರರಾಗಬಹುದು. ಅಂದ್ರೆ 535 ರೂಪಾಯಿ ಒಂದು ಷೇರಿನ ಬೆಲೆ, ಒಂದು ಷೇರಿನ ಬೆಲೆ. ಅವನು ಎಷ್ಟು ಷೇರ್ ಬೇಕಿದ್ರೂ ತಗೋಬಹುದಾ? 10,000 ಷೇರಿನ ಲಿಮಿಟ್ ಇಟ್ಟಿದೆ. ಆಮೇಲೆ ಸಾಲ ಸೌಲಭ್ಯವೂ ಅಷ್ಟೇ ಅವರಿಗೆ. ಅವರ ಆರ್ಥಿಕವಾದ ಆರ್ ಟಿ ಸಿ ಮತ್ತು ಅವರ ವ್ಯವಹಾರದ ಅನುಗುಣವಾಗಿ ಅವರಿಗೆ ಸಾಲವನ್ನು ಕೊಡ್ತೇವೆ. ಗರಿಷ್ಠ 2 ಲಕ್ಷದವರೆಗೂ ಕೂಡ ನಾವು ಕಟಾವು ಸಾಲ ಅಂತ ಹೇಳಿ ಕೊಡ್ತೇವೆ. ಅದನ್ನು ಆರ್ ಟಿ ಸಿಯ ಬೇಸ್ ಮೇಲೆ ಮತ್ತು ವ್ಯವಹಾರಿಕವಾಗಿ ಅವರಿಗೆ ಕೊಡೋಂಥ ಸೌಲಭ್ಯವನ್ನು ಕೊಡೋಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ಹೊಸದಾಗಿ ಬೆಳೀತೀನಿ ಅಂತಂದರೆ ಅದಕ್ಕೆ ಯಾವ ರೀತಿ ಅವಕಾಶ ಕೊಡ್ತೀವಿ ತಮ್ಮ ಸದಸ್ಯತ್ವಕ್ಕೆ? ಅಡಿಕೆಯ ನಮೂದಾದ ನಂತರದ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ. ಸಹಜವಾಗಿ ನಿಮಗೆ ಕ್ರಾಪ್ ಬಂದ ಮೇಲಿನ ಮಾರುಕಟ್ಟೆಯನ್ನು ಈ ಸಂಸ್ಥೆ ಯೋಚನೆಯನ್ನು ಇಟ್ಟುಕೊಂಡು ಆ ಮಾನದಂಡವನ್ನು ಇಟ್ಟುಕೊಂಡು ಸದಸ್ಯರನ್ನು ಪರಿಗಣಿಸ್ತಾರೆ. ಅಂದ್ರೆ ಅವರು ಈಗ ನೆಟ್ಟು ಫಲ ಬಂದ ನಂತರದಲ್ಲಿ ಮಾತ್ರ ನಿಮ್ಮ ಸದಸ್ಯತ್ವವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲ, ಅವರ ಆರ್ ಟಿ ಸಿಯಲ್ಲಿ 1 ಗುಂಟೆನೋ 10 ಗುಂಟೆಗೋ ಏನಾದರೂ ಅಡಿಕೆ ಅಂತ ನಮೂದಾಗಿದ್ದರೆ ಅದರ ವಿಸ್ತರಣೆಗೆ ತಾವು ಅವಕಾಶವನ್ನು ಕೊಡ್ತೀವಿ. ಇಷ್ಟೆಲ್ಲ ಕೇಳಿದ ನಂತರದಲ್ಲಿ ನಾನು ಒಬ್ಬ ಅಡಿಕೆ ಬೆಳೆಗಾರರಾಗಬೇಕು. ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಶಿವಮೊಗ್ಗ ಸುತ್ತಮುತ್ತ ಯಾರನ್ನ ಕೇಳಿದ್ರೂ ಕೂಡ ಭತ್ತದ ಗದ್ದೆ ಹೋಗಿ ಅಡಿಕೆಯ ತೋಟ ಬರ್ತಾ ಇದೆ. ಸೊ ಅಡಿಕೆಗೆ ಆದಾಯ ಇರೋದ್ರಿಂದ ಬೆಳೆಗಾರರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇಂಥವರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅವರು ಎಲ್ಲಿ ಸಂಪರ್ಕ ಮಾಡಬೇಕು? ನಮ್ಮಲ್ಲಿ ಬ್ರೋಚರ್ಗಳನ್ನು ರಿಲೀಸ್ ಮಾಡಿದೆ. ಮ್ಯಾಮ್ಕೋ ಸಂಸ್ಥೆಗೆ ಬಂದರೆ ಅವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕೊಡೋಂಥ ಕೆಲಸವನ್ನು ಮಾಡ್ತೇವೆ. ಅಂದರೆ APMC ಆವರಣ, ಸಾಗರ ರಸ್ತೆ, ಶಿವಮೊಗ್ಗದಲ್ಲಿ ತಮ್ಮ ಒಂದು ಮ್ಯಾಮ್ಕೋಸ್ನ ಕಚೇರಿ ಇದೆ. ಎಲ್ಲ ತಾಲೂಕುಗಳಲ್ಲಿ ಬ್ರಾಂಚ್ಗಳಿದೆ. ಅಲ್ಲಿ ಎಲ್ಲೇ ಬಂದು ನೇರ ಖರೀದಿ ಕೇಂದ್ರಗಳಿದೆ. ಮ್ಯಾಮ್ಕೋಸಿನ ಬೋರ್ಡಿನ ಒಳಗಡೆಗೆ ಅವರು ಬಂದರೆ ಅವರಿಗೆ ಎಲ್ಲ ಥರದ ಮಾಹಿತಿಗಳನ್ನು ಕೂಡ ಕೊಡೋಂಥದ್ದು ಅವು ಆಗ್ತದೆ, ನಮ್ಮಲ್ಲಿ ನಡೀತದೆ. ಹಾಗಾದ್ರೆ ಶ್ರೀಕಾಂತ್ ಬರೆಯವರು, ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬ ರೈತನು ಒಂದು ಅರ್ಥದಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಜಗತ್ತನ್ನ ಕೈಯಲ್ಲಿ ಇಟ್ಕೊಂಡು ಆನ್ಲೈನ್ ಆಕ್ಟಿವಿಟಿಯನ್ನು ಮಾಡ್ತಿರೋದ್ರಿಂದ ತಮ್ಮ ಎಲ್ಲ ಚಟುವಟಿಕೆಯನ್ನು ವೆಬ್ಸೈಟ್ ನಲ್ಲಿ ತಿಳ್ಕೊತೀನಿ ಅಂತ ಹೇಳ್ತಾನಪ್ಪ. ಇದೆ ವೆಬ್ಸೈಟ್ ವ್ಯವಸ್ಥೆ, ನಮ್ದೇ ಆದ mamcos.info ಇರತಕ್ಕಂತ ಒಂದು www.mamcos ಅಂದ್ರೆ mamcos.info ಇನ್ಫೋ ಇರತಕ್ಕಂತ ವೆಬ್ಸೈಟ್ ಇದೆ. ವೆಬ್ಸೈಟ್ ನಲ್ಲಿ ಧಾರಣೆಯಿಂದ ಹಿಡಿದು ಸದಸ್ಯರಾಗುವ ಹಂತದಿಂದ ಹಿಡಿದು ಎಲ್ಲ ಅಡಿಕೆಗೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿಯನ್ನು ನಾವು ಅದರಲ್ಲಿ ಇದು ಮಾಡ್ತೀವಿ. ನಿಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಕೂಡ ಅಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಲ್ಲ, ನಾನು ಫೋನ್ ಮಾಡ್ತೀನಪ್ಪ, ಫೋನ್ ಮಾಡೋದಿದ್ರೆ ದೂರವಾಣಿ ಮೂಲಕ ಸಹಿತ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಕೊಡ್ತೀವಿ. ನಮ್ಮದು 0818-250-513 ಮತ್ತು 514 0818-2 ಇದು STD ಕೋಡ್ ಇದು. ಹೌದು, 250-513 ಅಂದರೆ 250-513 ಇಲ್ಲ ಅಂತಂದರೆ 250-514 ಈ ಎರಡು ದೂರವಾಣಿಗೆ ಕಚೇರಿಯ ಸಮಯದಲ್ಲಿ ಫೋನ್ ಮಾಡಿದ್ರೆ ಸಹಿತ ನಾವು ಅಗತ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀವಿ. ಹಾಂ, ಇಷ್ಟೆಲ್ಲ ಮಾಹಿತಿಯನ್ನು ಹೇಳಿದ್ದೀರಿ. ಮ್ಯಾಮ್ಕೋಸ್ ಸಂಬಂಧಪಟ್ಟ ಹಾಗೆ ಇನ್ನೂ ಬಹಳಷ್ಟು ತಾಂತ್ರಿಕ ವಿಷಯಗಳನ್ನು ಕೂಡ ತಿಳಿಸೋದಿದೆ. ಇನ್ನು ನಮ್ಮ ಈ ಸಿರೀಸ್ನಲ್ಲಿ ಅಂದರೆ ಸರಣಿ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗೋಣ. ತಾವಿಬ್ಬರೂ ಭಾಗವಹಿಸಿ ಮಾಹಿತಿಯನ್ನು ನೀಡಿ ಅಡಿಕೆ ಬೆಳೆಗಾರರಿಗೆ ಮ್ಯಾಮ್ಕೋಸ್ ವತಿಯಿಂದ ಏನೆಲ್ಲ ಸೌಲಭ್ಯ ಸಹಕಾರ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ನಿರಂತರವಾಗಿ ಕೊಡ್ತಾ ಹೋಗೋಣ ಅನ್ನೋ ಒಂದು ವಿಷಯದೊಂದಿಗೆ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದ ಮಹೇಶ್ HS ಹೊಲ್ಕುಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಬರ್ವಿ. ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು SR ಭಟ್. ನಿರ್ಮಾಣ ಮಹೇಶ್ HM. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಹಸಿ ಮಡಿಕೆ ಅಡಿಯ ಹೊಂಬಾಳೆ

ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟ್ವಾಲಿಗೆ 34,500 ರಿಂದ 45,500 ರೂಪಾಯಿಗಳು. ಹೊಸ ಅಡಿಕೆ ಕ್ವಿಂಟ್ವಾಲಿಗೆ 34,500 ರಿಂದ 40,000 ರೂಪಾಯಿಗಳು. ಕೋಕಾ ಕ್ವಿಂಟ್ವಾಲಿಗೆ 23,000ರಿಂದ 23,500 ರೂಪಾಯಿಗಳು. ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟ್ವಾಲಿಗೆ 7,500 ರೂಪಾಯಿಗಳಿಂದ 10,500 ರೂಪಾಯಿಗಳು. ತೆಂಗಿನಕಾಯಿ ಒಂದನೇ ವರ್ಗ 1,025,000 ರೂಪಾಯಿಗಳಿಂದ 30,000 ರೂಪಾಯಿಗಳು. ಎರಡನೇ ವರ್ಗ 1,020,000ರಿಂದ 25,000 ರೂಪಾಯಿಗಳು. ಅಕ್ಕಿ ಸ್ಥಳೀಯ ಕ್ವಿಂಟ್ವಾಲಿಗೆ 4,350 ರಿಂದ 5,300 ರೂಪಾಯಿಗಳು. ಕಟ್ ಸಾಂಬಾರ್ ಕ್ವಿಂಟ್ವಾಲಿಗೆ 3,500 ರೂಪಾಯಿಯಿಂದ 4,100 ರೂಪಾಯಿಗಳು. IR-8 ಕ್ವಿಂಟ್ವಾಲಿಗೆ 3,450 ರಿಂದ 4,250 ರೂಪಾಯಿಗಳು. ಆಮದು 2,150 ರಿಂದ 2,400 ರೂಪಾಯಿಗಳು. ಬೆಲ್ಲ ಆಮದು ಹಳದಿ ಕ್ವಿಂಟ್ವಾಲಿಗೆ 4,000ರಿಂದ 4,800 ರೂಪಾಯಿಗಳು. ಕೆಂಪು ಬೆಲ್ಲ ಕ್ವಿಂಟ್ವಾಲಿಗೆ 4,200 ರೂಪಾಯಿಯಿಂದ 4,600 ರೂಪಾಯಿಗಳು. ಕಪ್ಪು ಬೆಲ್ಲ ಕ್ವಿಂಟ್ವಾಲಿಗೆ 4,250 ರೂಪಾಯಿಯಿಂದ 4,900 ರೂಪಾಯಿಗಳು. ಮೆಣಸು ಕ್ವಿಂಟ್ವಾಲ್ಗೆ 19,000ರಿಂದ 30,000 ರೂಪಾಯಿಗಳು. ಕಾಳು ಮೆಣಸು ಕ್ವಿಂಟ್ವಾಲ್ಗೆ 13,000ರಿಂದ 68,000 ರೂಪಾಯಿಗಳು. ಬಾಳೆಕಾಯಿ ಮೈಸೂರು ಕ್ವಿಂಟ್ವಾಲ್ಗೆ 3,500ರಿಂದ 4,500 ರೂಪಾಯಿಗಳು. ಕದಲಿ ಬಾಳೆ ಕ್ವಿಂಟ್ವಾಲ್ಗೆ 5,500ರಿಂದ 6,500 ರೂಪಾಯಿಗಳು. ಗಾಳಿ ಬಾಳೆ ಕ್ವಿಂಟ್ವಾಲಿಗೆ 4,000ರಿಂದ 5,500 ರೂಪಾಯಿಗಳು. ನೇಂದ್ರ ಬಾಳೆ ಕ್ವಿಂಟ್ವಾಲಿಗೆ 6,000ರಿಂದ 7,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೆ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ವಿದ್ಯಾಭೂಷಣ ಅವರು ಹಾಡಿರುವ ವಾದಿರಾಜರ ರಚನೆಯೊಂದನ್ನು ಕೇಳೋಣ. ಅರ್ಚಿಸಿದವರಿಗಭೀಷ್ಟವ ಕೊಡುವ ಹೆಚ್ಚಿನ ಅಘಗಳ ತರಿದು ಬಿಸುಟುವ ಅರ್ಚಿಸಿದವರಿಗಭೀಷ್ಟವ ಕೊಡುವ ಹೆಚ್ಚಿನ ಅಘಗಳ ತರಿದು ಬಿಸುಟುವ ದುಶ್ಚರಿತಗಳೆಲ್ಲ ದೂರದಲ್ಲಿಡುವ ದುಶ್ಚರಿತಗಳೆಲ್ಲ ದೂರದಲ್ಲಿಡುವ ನಮ್ಮ ಚ್ಯುತಗಲ್ಲದ ಅಸುರರ ಬಡಿವ ಗಂಗಾಧರ ಮಹಾಲಿಂಗ ಗೆದ್ದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ ಮಾರನ ಗೆದ್ದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ ಧಾರುಣಿಯೊಳಗೆ ತುಂಬಿದೆ ನಿಮ್ಮ ಕೀರ್ತಿ ಧಾರುಣಿಯೊಳಗೆ ತುಂಬಿದೆ ನಿಮ್ಮ ಕೀರ್ತಿ ಮುರಾರಿಯ ತೋರಿಸಯ್ಯ ನಿಮಗೆ ಶರಣಾರ್ಥಿ